ಅಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ವಿತರಣೆಗೆ ಸರ್ಕಾರ ಬದ್ದ, ಸಚಿವ ಕೆಎಚ್ ಮುನಿಯಪ್ಪ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ನಷ್ಟ ಇಲ್ಲ, ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಕೈಗಾರಿಕಾ ವಲಯ ಉತ್ತೇಜನಕ್ಕೆ ವಿಶೇಷ ಕೈಗಾರಿಕಾ ನೀತಿ ಜಾರಿ, ಶರಣಬಸಪ್ಪ ದರ್ಶನಾಪುರ. ಹಾಗೂ ನೂತನ ಶಾಸಕರಿಗೆ ನಾಳೆಯಿಂದ 2 ದಿನಗಳ ತರಬೇತಿ ಶಿಬಿರ ಆಯೋಜನೆ, ಮುಖ್ಯಮಂತ್ರಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ, ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ, ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥ ವಿಷಯ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ರೈತ ಉತ್ಪಾದಕ ಸಂಸ್ಥೆ ಅಥವಾ FPO ಅನ್ನುವಂಥದ್ದು ನಮ್ಮ ರೈತ ಬಾಂಧವರಿಗೆ ಬಹಳ ಒಂದು ಹೊಸ ವಿಷಯ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು. ಈ ಹಿಂದಿನಿಂದಲೂ ಕೂಡ ರೈತ ಬಾಂಧವರಲ್ಲಿ ಸಂಘಟನೆ ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ರೈತರಿಗೂ ಕೂಡ ಒಂದು ಸಂಘಟನಾತ್ಮಕವಾದಂತಹ ಸಂಸ್ಥೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನ ತರಬಹುದು ಅನ್ನುವಂತಹ ಉದ್ದೇಶದಿಂದ ಸರ್ಕಾರವೇ ಈ ಒಂದು FPOಗಳ ಪ್ರಾರಂಭವನ್ನ ಮಾಡಲಿಕ್ಕೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ. ಅದರಲ್ಲಿ ಒಂದು FPOವನ್ನ ಹೇಗೆ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾರೆಲ್ಲ ಸೇರಬಹುದು, ಸೇರಿಸಿಕೊಳ್ಳುವಂಥದ್ದು ಹೇಗೆ, ವ್ಯವಹಾರವನ್ನ ಮಾಡುವಂಥದ್ದು ಹೇಗೆ, ಅದಷ್ಟೇ ಅಲ್ಲದೆ FPOವನ್ನ ಮುನ್ನಡೆಸಿಕೊಂಡು ಹೋಗುವಂಥದ್ದು ಹೇಗೆ ಅನ್ನೋದಕ್ಕೂ ಕೂಡ ಸರ್ಕಾರದ ಮೂಲಕ ಸಹಾಯ ಮತ್ತೆ ಸಲಹೆ ಎರಡೂ ಕೂಡ ದೊರಕುತ್ತೆ. ಈ ತರಹದ ಸಹಾಯವನ್ನ ನೀಡಲಿಕ್ಕಾಗಿ ಒಂದು ಮೇಲ್ವಿಚಾರಣಾ ಸಂಸ್ಥೆಯನ್ನು ಕೂಡ ಸರ್ಕಾರ ನಿಯೋಜನೆಯನ್ನ ಮಾಡುತ್ತೆ. ಅವರು ರೈತ ಬಾಂಧವರಿಗೆ ಏನೆಲ್ಲ ಸಲಹೆ ಬೇಕು, ಸಹಕಾರ ಬೇಕು, ಮತ್ತೆ ಸಂಘಟನೆಯನ್ನು ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ನೀಡ್ತಾ ಹೋಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಮೇಲ್ವಿಚಾರಣಾ ಸಂಸ್ಥೆ ಏನಿರುತ್ತೋ ಅದರ ಕರ್ತವ್ಯಗಳು ಏನಿರುತ್ತೆ, ಹೇಗೆ ಅವರು ಸ್ಪಂದಿಸಬೇಕು, ಎಲ್ಲಿಯವರೆಗೂ ಕೂಡ ಅವರು ಮೇಲ್ವಿಚಾರಣೆಯನ್ನ ಮಾಡಬಹುದು, ಏನೆಲ್ಲ ಸಲಹೆಗಳನ್ನು ಮತ್ತೆ ಅನುಕೂಲಗಳನ್ನು ಮಾಡಿಕೊಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರು. ನಿತಿನ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತು ಈ FPO ಏನು ಇದೆಯೋ, ಅದರ ಈ ಮೇಲ್ವಿಚಾರಣಾ ಸಂಸ್ಥೆ ಏನಿದೆಯೋ, ಅದರ ಜವಾಬ್ದಾರಿಗಳೇನು ಮತ್ತೆ ಕರ್ತವ್ಯಗಳೇನು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಡ್ಬೇಕು. ತಮ್ಮ ಪ್ರಕಾರ FPO ಅಂತ ಅಂದ್ರೆ ಏನು ಸರ್? ಸರ್, ಸಾಕಷ್ಟು ನೋಡಿದಾಗೆ ರೈತ ಬಾಂಧವರಿಗೆ ಹಲವಾರು ರೀತಿಯ ಸಂಸ್ಥೆಗಳನ್ನ ನಾವು ಸರ್ಕಾರದ ಮೂಲಕ ಈ ಹಿಂದೆ ಪ್ರಸ್ತಾವನೆ ಮಾಡಿ ಅವರಿಗೆ ಸೊಸೈಟಿಗಳಾಗಿರ್ಬೋದು ಅಥವಾ ಇನ್ನಿತರ ಸಂಘಗಳ ಮೂಲಕ ನಾವು ರೈತರ ಒಗ್ಗೂಡಿಸುವಿಕೆಗೆ ಮತ್ತೆ ಅವರಿಗೆ ಕ್ಷೇತ್ರ ಮಟ್ಟದಲ್ಲಿ ಸಹಾಯ ಆಗಂಗೆ ವಿವಿಧ ಸಂಘಗಳನ್ನ ಮಾಡೋದಕ್ಕೆ ಸರ್ಕಾರ ಅನುದಾನವನ್ನು ಕಲ್ಪಿಸಿತ್ತು. ಸರ್ಕಾರದ ಒಂದು ಗಮನಿಸಲಾಗಿ ಅವು ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕ್ಷೇತ್ರ ಮಟ್ಟದಲ್ಲಿ ಅನ್ನೋದು ತಿಳಿದು ಬಂದಾಗ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿದಾಗ ಇದರಿಂದ ಅನುಕೂಲಗಳ ಇದೆ ಅಂತ ಸರ್ಕಾರಕ್ಕೆ ಮನಗಂಡಿದ್ದರಿಂದ ಇದು ರೈತ ಉತ್ಪಾದಕ ಸಂಸ್ಥೆ ಅಂತೇಳಿ ನಾವು ಹೊಸದಾಗಿ ಇವರು ಕಲ್ಪನೆಯಿಂದ ಹುಟ್ಟಾಕಿರೋದು. ಇದು ನಮ್ಮ ಕಂಪನಿ ಆಕ್ಟಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಖಾಸಗಿ ಆಗಿದ್ರು ಖಾಸಗಿ ಕಂಪನಿಗಳಲ್ಲಿ ಯಾವ ರೀತಿ ವ್ಯವಹಾರಗಳು ಇರುತ್ತೆ ಅದನ್ನು ಇಲ್ಲಿಗೆ ತಂದಾಗ ವ್ಯವಹಾರಿಕವಾಗಿ ಸುಲಭ ಆಗುತ್ತೆ. ರೈತರಿಗೆ ಉತ್ತಮವಾಗಿ ಅವರು ಮಾರುಕಟ್ಟೆಯಲ್ಲಾಗಿರಲಿ ವಿದೇಶಿ ವಿನಿಮಯದಲ್ಲಾಗಲಿ ಅವರಿಗೆ ಒಂದು ಸಂಘಟನೆ ಮೂಲಕ ಹೋದಾಗ ಅವರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ರೈತರಿಂದ ರೈತರಿಗೋಸ್ಕರ ಕಂಪನಿಯಾಗಿದೆ. ಇದು ರೈತ ಉತ್ಪಾದಕ ಸಂಸ್ಥೆ ಅಂದ್ರೆ ರೈತರಿಂದ ರೈತರಿಗಾಗಿರುವಂತಹ ಕಂಪನಿಯಾಗಿದೆ ಸರ್. ಇದು ಏನು FPO ನ ಉದ್ದೇಶಗಳೇನು ಸರ್? FPO ಮೂಲ ಉದ್ದೇಶಗಳು ಅಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಏನು ಬೆಳೆ ಬೆಳೀತಾ ಇರ್ತಾರೆ ಅಂತ ಒಂದು ಬೆಳೆ ಅಥವಾ ಅಂತ ಒಂದು ಚಟುವಟಿಕೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ಜೇನು ಸಾಕಾಣಿಕೆ ಆಗಿರ್ಬೋದು ಅಥವಾ ಒಂದು ಕುಶಲಕರ್ಮಿಗಳು ಈಗ ಆ ತರದ ವಸ್ತುಗಳ ತಯಾರಿಕೆ ಇರ್ಬೋದು ಪದಾರ್ಥಗಳ ತಯಾರಿಕೆ ಇರ್ಬೋದು ಅಸಂಘಟಿತವಾಗಿರ್ತಾರೆ ಅವರು. ಯಾವುದೇ ಸಂಘಟಿತ ವಲಯದಲ್ಲಿ ಅವರು ಇರೋದಿಲ್ಲ. ಪ್ರತಿಯೊಬ್ಬ ರೈತರು ತಾವೇ ಒಂದು ಸ್ವಲ್ಪ ಪ್ರಮಾಣದ ಒಂದು ಉತ್ಪನ್ನವನ್ನು ತಯಾರಿಸಿ ಮಾರುಕಟ್ಟೆಗೆ ತಂದಾಗ ಅವರಿಗೆ ಉತ್ತಮವಾದ ಒಂದು ಬೆಲೆ ಸಿಗೋದಾಗ್ಲಿ ಅಥವಾ ಅಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಅವರಿಗೆ ಸರಿಯಾದ ಒಂದು ರೀತಿಯಲ್ಲಿ ಅವರಿಗೆ ಅಷ್ಟು ಅನುಕೂಲವಾದ ಪರಿಸ್ಥಿತಿ ಇರೋದಿಲ್ಲ. ಅದೇ ಒಂದು ಸಂಘವಾಗಿ ಹೋದಾಗ ನಿಮಗೆ ಒಬ್ಬ ರೈತರು 100 KG ಅವರ ಹತ್ರ ವಸ್ತು ಇದೆ ಅಂದ್ರೆ ಅದೇ ಒಂದು 1,000 ಜನ ಸೇರಿದಾಗ ಅದು ನಿಮಗೆ ಒಂದು 100 ಟನ್ ವಸ್ತು ಆಗುತ್ತೆ. 100 ಟನ್ ವಸ್ತು ಆದಾಗ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಅದಾಗೆ ಹರಿದು ಬರುತ್ತೆ. ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಅವರಿಗೆ ಸಮಯಕ್ಕೆ ಅನುಗುಣವಾಗಿ ಇನ್ಪುಟ್ಸ್ಗಳು ಏನು ನಾವು ತೋಟಕ್ಕೆ ಅಥವಾ ಕೃಷಿಗೆ ಬೇಕಾದಂತಹ ಮೂಲ ಇನ್ಪುಟ್ಸ್ಗಳ ಕೊರತೆ ಇರುತ್ತೆ. ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಉತ್ತಮ ಗುಣಮಟ್ಟದ ಸಸ್ಯ ಔಷಧಿಗಳು, ಅದರದೊಂದು ಕೊರತೆಯಿಂದಾಗಿ ಸಾಕಷ್ಟು ಕೊರತೆಯನ್ನ ರೈತರು ಅನುಭವಿಸ್ತಾ ಇರ್ತಾರೆ. ಈ ರೀತಿ ನಾವು ಕಂಪನಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ಅವರೇ ಒಂದು FPO ಮಾಡಿದಾಗ ಅವರೇ ಕೃಷಿಗೆ ಬೇಕಾದಂತಹ ಮೂಲ ವಸ್ತುಗಳನ್ನ ಅವರೇ FPO ಮೂಲಕ ಸಬ್ಸಿಡಿ ರೇಟಲ್ಲಿ ನಾವು ರೈತರಿಗೆ ನಾವು ತಗೊಂಬೋದು. ಸುಮಾರು ಕ್ವಾಂಟಿಟಿಗಳನ್ನ ತಗೊಂಡಾಗ ಒಂದು ಕ್ವಾಂಟಿಟಿಯನ್ನ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ಯಾವುದೇ ವಸ್ತುಗಳನ್ನು ಖರೀದಿಸಿದಾಗ ನಮಗೆ ದರದಲ್ಲಿ ಕಡಿತ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಅದೊಂದು ಕಾಂಪಿಟೇಟಿವ್ ಪ್ರೈಸಿಂಗ್ ಅನ್ನುವ ಹಾಗೆ ರೈತರಿಗೆ ಒಂದು ಮಾರುಕಟ್ಟೆಗಿಂತ ಕಡಿಮೆ ಬೆಲೆಯಲ್ಲಿ ಇನ್ಪುಟ್ಗಳು ಸಿಗ್ತವೆ. ಮತ್ತೆ ಇವರದು ಒಂದೇ ಕಡೆ ಇವರದ್ದು ದಾಸ್ತಾನು ಇರುವಾಗ ಇವರದ ಪದಾರ್ಥಗಳು ಒಂದೇ ಕಡೆ ಇರುವಾಗ ಗುಣಮಟ್ಟದ ನಿಯಂತ್ರಣ ಮಾಡ್ಕೊಂಡಲ್ಲಿ ಉತ್ತಮ ಬೆಲೆಗೆ ಇವರು ಕೂಡ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಒಂದೇ ಪದಾರ್ಥ ಅಥವಾ ಒಂದೇ ರೀತಿ ವ್ಯವಸಾಯ ಮಾಡುವಂತಹ ರೈತರನ್ನ ಒಗ್ಗೂಡಿಸೋಕ್ಕಾಗಿ ಇದೊಂದು ಕಾರ್ಯಕ್ರಮದ ಒಂದು ಉದ್ದೇಶ ಸರ್. ಇಷ್ಟೆಲ್ಲ ಅನುಕೂಲ ಇರತಕ್ಕಂತ FPO ಅಥವಾ ರೈತ ಉತ್ಪಾದಕ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಹೇಗೆ ಸರ್? ಮೊದಲನೆಯದಾಗಿ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಅಥವಾ ಒಂದು ಪ್ರತಿಯೊಂದು ಹೋಬಳಿ ಇದಕ್ಕೆ ನಾವು ಚೆಕ್ ಮಾಡಿದ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತೀವಿ, ರೈತ ಆಸಕ್ತ ಗುಂಪುಗಳು, ರೈತ ಆಸಕ್ತ ಗುಂಪುಗಳನ್ನ ನಾವು ಮಾಡ್ಕೊಬೇಕಾಗುತ್ತೆ. ರೈತ ಆಸಕ್ತ ಗುಂಪುಗಳನ್ನ ನಾವು ಗುರುತಿಸಿದ ಮೇಲೆ ಅವರನ್ನ ಕನಿಷ್ಠ ಒಂದು 300 ಜನ ಮೆಂಬರ್ಗಳು ಸದಸ್ಯತ್ವ ಸಿಕ್ಕದ ಮೇಲೆ ಅದನ್ನ ನಾವು ಕಂಪನಿ ಆಕ್ಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಸೋದಕ್ಕೆ ಅವಕಾಶ ಇದೆ ಸರ್. ಪ್ರತಿಯೊಬ್ಬರಿಗೂ ನಾವು ಅದರನ್ನ ಮೂಲ ಸಂಸ್ಥೆಗಳನ್ನ ನಾವು ಸರ್ಕಾರದಿಂದ ಈಗಾಗಲೇ ನಾವು ಗುರುತಿಸಿದೀವಿ. ಅವ್ರ ಕೆಲಸ ಏನಿರುತ್ತೆ ಅಂದ್ರೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದು, ರೈತ ಉತ್ಪಾದಕ ಸಂಸ್ಥೆಯಿಂದ ಏನೇನು ಉಪಯೋಗ ಇದೆ ಅಂತ ಆ ಹಳ್ಳಿಗಳಲ್ಲಿ ಒಂದೊಂದು ರೈತ ಆಸಕ್ತ ಗುಂಪು ಮಾಡೋದು, ಅದರಿಂದ ಆ ಸದಸ್ಯರನ್ನೇ ನಾವು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರನ್ನಾಗಿ ನಾವು ಪರಿವರ್ತನೆ ಮಾಡಿ ಇಷ್ಟು ಜನ ಸದಸ್ಯರಾದ ತಕ್ಷಣ ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿಸ್ತಾರೆ. ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿದ ನಂತರ FPO ಅದೊಂದು ಅಸ್ತಿತ್ವಕ್ಕೆ ಬರುತ್ತೆ ಸರ್. ಈಗ ಕೃಷಿ ಚಟುವಟಿಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಅಂಶಗಳು ಸೇರ್ಕೊಳ್ಳುತ್ತೆ. ಅದರಲ್ಲಿ ಕೃಷಿ ವಿಜ್ಞಾನ ಇರುತ್ತೆ, ಜೊತೆಗೆ ವ್ಯವಹಾರ ಇರುತ್ತೆ, ಮಾರುಕಟ್ಟೆ ಇರುತ್ತೆ, ಮತ್ತೆ ಅದರಲ್ಲೂ ಕೂಡ ಸಾಕಷ್ಟು ನಿರ್ವಹಣೆ ಮಾಡತಕ್ಕಂತಹ ಸಂಗತಿಗಳಿರುತ್ತೆ. ಇದೆಲ್ಲವನ್ನು ಕೂಡ ಕೃಷಿಕರಿಗೆ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ. ಈ ಸಂಘಟನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಂಘಟನಾತ್ಮಕವಾಗಿ ಬೆಳಿಬೇಕು, ಒಗ್ಗೂಡಬೇಕು ಅಂತ ಅಂದಾಗಲೂ ಕೂಡ ಒಂದಷ್ಟು ಅಡೆತಡೆಗಳು ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯ ಬಾರದೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ನಿಟ್ಟಿನಲ್ಲಿ ಈ FPOವನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಹೇಗೆಲ್ಲ ಸಹಾಯವನ್ನ ಕೃಷಿಕರಿಗೆ ಮಾಡುತ್ತೆ? ಸರ್, ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಗೆ ಒಂದು ನೋಡಲ್ ಏಜೆನ್ಸಿ ಆಗಿ ನೇಮಕ ಮಾಡಿರ್ತಾರೆ. ನೋಡಲ್ ಏಜೆನ್ಸಿ ಅವರದ ಕೆಲಸ ಏನಿರುತ್ತೆ ಅಂದ್ರೆ, ಪ್ರತಿಯೊಂದು ಆಸಕ್ತ ಗುಂಪಿನ ಹತ್ರ ತೆರಳ್ಬಿಟ್ಟು FPO ಇಂದ ಆಗುವ ಉಪಯೋಗಗಳೇನು, ಅದರಿಂದ ಏನು ಪ್ರಯೋಜನಗಳಿದೆ ಅದನ್ನ ಮನವರಿಕೆ ಮಾಡಿ ಸದಸ್ಯತ್ವವನ್ನು ಮಾಡಿಸ್ತಾರೆ. ಈಗ ಪ್ರತಿ ರೈತರೇ ಅಥವಾ ಅದು ರೈತ ಉತ್ಪಾದಕ ಸಂಸ್ಥೆ ಅಧ್ಯಕ್ಷ ಹೋಗ್ಬಿಟ್ಟು ಅದನ್ನ ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿಸೋದಕ್ಕೆ ತುಂಬಾನೇ ಕೆಲಸ ಇರುತ್ತೆ. ಆ ಕೆಲಸನ ನಮ್ಮ ನೋಡಲ್ ಏಜೆನ್ಸಿಗಳು ಮಾಡಿಕೊಡ್ತವೆ. ಅದನ್ನ ನೋಡಲ್ ಏಜೆನ್ಸಿ ಅವರು ರಿಜಿಸ್ಟರ್ ಮಾಡಿಸ್ತಾರೆ, ಮತ್ತೆ GST ನಂಬರ್ಸ್ ಕೂಡ ಅವರೇ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸಹಕಾರನ ಅವರು ಮಾಡ್ತಾರೆ, ರೈತರಿಂದ ಮತ್ತು ಸಂಸ್ಥೆಯಿಂದ. ಮೊದಲ ಹಂತದಲ್ಲಿ ಯಾವುದೇ ಹಣಕಾಸಿನ ಇದು ಅವರಿಗೆ ನೋಡಲ್ ಏಜೆನ್ಸಿಗೆ ಕೊಡೋದಕ್ಕೆ ಇರೋದಿಲ್ಲ, ಇಲಾಖೆ ವತಿಯಿಂದನೇ ಅದಕ್ಕೆ ಪ್ರತಿಯೊಂದು ಕಾರ್ಯಕ್ಕೂ ಅವರಿಗೆ ರೈತರಿಗೆ ಕ್ಷೇತ್ರ ಭೇಟಿ ಇರ್ಬೋದು, ತರಬೇತಿ ಇರ್ಬೋದು, ಮತ್ತೆ ವಿವಿಧ ಡೇ ಮತ್ತೆ ಅವಶ್ಯಕತೆ ಇದ್ದಾಗ ಕ್ಷೇತ್ರ ಭೇಟಿಗಳು, ಬೇರೆ ಬೇರೆ ಈಗ ಆಲ್ರೆಡಿ ಚೆನ್ನಾಗಿ ನಡೀತಿರ್ತಕ್ಕಂಥ FPOಗಳಿಗೆ ಕರ್ಕೊಂಡೋಗಿ ಭೇಟಿ ಕೊಡಿಸಿ ಅವರಿಗೆ ಮನವೊಲಿಸೋದು, ಅಂತ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನೋಡಲ್ ಏಜೆನ್ಸಿಗೆ ಸರ್ಕಾರದ ವತಿಯಿಂದ ಹಣ ಅನುದಾನ ಬಿಡುಗಡೆ ಆಗುತ್ತೆ. ಅವರು FPOಗಳನ್ನ ರಿಜಿಸ್ಟರ್ ಮಾಡಿ ಮತ್ತೆ ಅವರಿಗೊಂದು CEO ಕಾರ್ಯನಿರ್ವಹಣಾ ಅಧಿಕಾರಿಯನ್ನ ಅಪಾಯಿಂಟ್ ಮಾಡಿ ಅವರು ಮೇಲ್ವಿಚಾರಣೆಯನ್ನ ಮಾಡೋದಕ್ಕೆ ನೋಡಲ್ ಏಜೆನ್ಸಿ ಅವರದು ಸಹಕಾರ ಇರುತ್ತೆ. ತಾವ್ ಹೇಳಿದ್ರಿ ನೋಡಲ್ ಏಜೆನ್ಸಿಯನ್ನೇ ಸರ್ಕಾರ ನೀಡುತ್ತೆ ಅಂತ ಹೇಳಿ, ಅವ್ರಿಗೂ ಕೂಡ ಸಾಕಷ್ಟು ಜವಾಬ್ದಾರಿಗಳು ಮತ್ತೆ ಕರ್ತವ್ಯಗಳು ಇರುತ್ತೆ. ಒಂದು FPO ಅಥವಾ ರೈತ ಉತ್ಪಾದಕ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದನ್ನ ತಿಳಿ ಹೇಳ್ತಕ್ಕಂಥದ್ದು, ಜೊತೆಗೆ ಅವ್ರಿಗೆ ಮೇಲ್ವಿಚಾರಣೆಯನ್ನ ಮಾಡ್ತಾ ಅದರ ಮುನ್ನಡೆಗೆ ನೆರವಾಗ್ತಕ್ಕಂಥದ್ದು ಇವರ ಒಂದು ಜವಾಬ್ದಾರಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಈ ನೋಡಲ್ ಏಜೆನ್ಸಿ ಅಥವಾ ಏನು ತಾವು ಹೇಳಿದ್ರು ಮೇಲ್ವಿಚಾರಣಾ ಸಂಸ್ಥೆ ಅಂತ ಹೇಳಿ, ಅವರ ಜವಾಬ್ದಾರಿಗಳು ಮತ್ತೆ ಕರ್ತವ್ಯಗಳು ಏನಿರುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ. ಮೇಲ್ವಿಚಾರಣಾ ಸಂಸ್ಥೆ ಈಗ ಒಂದು ಯಾವುದೇ ಒಂದು FPO ಮಾಡಿದಾಗ, ಅವು ಈಗ ಹಾಸನ ಭಾಗದಲ್ಲಿ ಮಾಡಿದಾಗ ಯಾವ ಬೆಳೆ, ಮೊದಲನೆಯದಾಗಿ ನೋಡಲ್ ಏಜೆನ್ಸಿ ಅವರು ಆ ಬೆಳೆ ಯಾವ್ದಿದೆ ಆ ಬೆಳೆಗೆ ತಕ್ಕಂಗೆ ಪ್ಲಾನ್ಗಳನ್ನ ಮಾಡ್ಕೊಡ್ಬೇಕಾಗುತ್ತೆ. ಯಾವ ರೀತಿ ಈಗ ಕೆಲವು ಭಾಗ ತಗೊಂಡ್ರೆ ಒಂದು ಬೆಳೆಯನ್ನ ಬೆಳಿತೀವಿ, ಅರಸೀಕೆರೆ ಭಾಗಕ್ಕೆ ಹೋದ್ರೆ ಕೊಬ್ಬರಿ ಜಾಸ್ತಿ ಇದೆ, ನಮ್ಮ ಸಕಲೇಶ್ಪುರ ಭಾಗಕ್ಕೆ ಬಂದ್ರೆ ಕಾಫಿ ಮೆಣಸು ಈ ತರದ್ದು. ಯಾವ ಬೆಳೆ ಇದೆ ಆ ಬೆಳೆಗೆ ಪೂರಕವಾದಂತಹ ಚಟುವಟಿಕೆಗಳು ಏನ್ ಬೇಕಾಗುತ್ತೆ, ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕಾಗುತ್ತೆ, ಯಾವ ರೀತಿ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಡ್ಬೇಕಾಗುತ್ತೆ, ಇದನ್ನ ಮುಂಚಿತವಾಗಿ ಅವರು ಪ್ಲಾನ್ ಆಫ್ ವರ್ಕ್ ಅಂತ ಹೇಳ್ತೀವಿ, ಅದನ್ನ ಅವರು ತಯಾರು ಮಾಡಿ ಇಟ್ಕೊಂಡು ಅದನ್ನ ಅನುಮೋದನೆಗೆ ಸಲ್ಲಿಸಬೇಕಾಗುತ್ತೆ. ಅದನ್ನ ನೋಡ್ಬಿಟ್ಟು ಅದು ಎಷ್ಟು ಮಟ್ಟಿಗೆ ಕಾರ್ಯಕ್ಷಮತೆ ಇದೆ, ಅವರು ಸಲ್ಲಿಸತಕ್ಕಂತಹ ಏನು ಪ್ಲಾನ್ ಇರುತ್ತೆ ಅದು ಎಷ್ಟು ಮಟ್ಟಿಗೆ ಅದು ಕ್ಷೇತ್ರ ಮಟ್ಟದಲ್ಲಿ ಚೆನ್ನಾಗಿದೆ, ಎಷ್ಟು ಮಟ್ಟದಲ್ಲಿ ಅದು ಕ್ಷೇತ್ರ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಅನುಕೂಲ ಆಗುತ್ತೆ, ಅದರ ಒಂದು ಬೇಸಿಸ್ ಮೇಲೆ ನಾವು ಒಂದು FPOಗೆ ಅನುಮತಿಯನ್ನು ನೀಡ್ತಕ್ಕಂಥದ್ದು ಇರುತ್ತೆ. ಈ ಇದರಲ್ಲಿ ಅವ್ರದ್ದು ಇಂಪ್ಲಿಮೆಂಟಿಂಗ್ ಏನ್ ನೋಡಲ್ ಏಜೆನ್ಸಿ ಅಂತೀವಿ, ಅವ್ರದ್ದೊಂದು ಗಣನೀಯ ಪಾತ್ರ ಇಲ್ಲೇ ಇರೋದು. ಪ್ಲಾನ್ ಅನ್ನ ಮಾಡಿ ಆ ಒಂದು ಇದಕ್ಕೆ FPOಗೆ ಸೂಟ್ ಆಗಂತ ಒಂದು ಬಿಸ್ನೆಸ್ ಮಾಡೆಲ್ ಅನ್ನ ಅವರೇ ಮಾಡ್ಕೊಡ್ಬೇಕಾಗುತ್ತೆ. ವ್ಯವಹಾರ ಏನ್ ಮಾಡಬೇಕು, ಈ FPO ಯಾವ ರೀತಿ ಮುಂದುವರಿಬೇಕು ಅನ್ನೋದು ಒಂದು ಮೂಲ ಅವರೇನ ನಮಗೆ ಹಾಕೊಡ್ಬೇಕಾಗುತ್ತೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ. ಈ ತರದ ಜವಾಬ್ದಾರಿಗಳೆಲ್ಲ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು. ಸರ್, ಮುಂದೆ ಬಂದಾಗ ಈಗ ಒಂದು FPO ಈಗ ಇದ್ರ ಬಗ್ಗೆ ವಿಚಾರಗಳು ಆಗಿದೆ ಅಂತ ಅನ್ಕೋತೀನಿ ಸರ್, ಈಗ ಎಲ್ಲಾ ರೈತರಿಗೆ ಸಾಕಷ್ಟು ವಿಚಾರಧಾರೆ ಈಗ ಆಗಿದೆ. ಪ್ರತಿಯೊಬ್ಬ ರೈತರಿಗೂ ಮೂಲ ಉದ್ದೇಶಗಳು, ಕೇಳುಗರಿಗೆ ಎಲ್ಲರಿಗೂ ಮೂಲ ಉದ್ದೇಶ ಏನು, ಈಗ ನಮ್ಮ ಜಿಲ್ಲೆಯಲ್ಲೇ ಹಲವಾರು ಒಂದು FPOಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಈ ಒಂದು ಇದಕ್ಕೆ ಬಂದಾಗ ಸರ್, ಒಂದು FPO ಅಂದ್ರೆ ಸರ್ಕಾರದಿಂದನೂ ಅನುದಾನಗಳು ಬರ್ತಾ ಇರುತ್ತೆ, ರೈತರದ್ದು ಕೂಡ ಶೇರ್ ಅಮೌಂಟ್ ಇರುತ್ತೆ. ಈಗ 1,000 ಜನ ಅಂದ್ರೆ 1,000ದಂಗೆ 10 ಲಕ್ಷದವರೆಗೂ ಶೇರ್ ಅಮೌಂಟ್ ರೈತರದಿರುತ್ತೆ. ಸರ್ಕಾರದಿಂದ ಈಗ ಬಾಡಿಗೆ ಆಧಾರಿತ ಸೇವೆಗಳಾಗಿರ್ಬೋದು ಅಥವಾ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಅವರು ಮೌಲ್ಯವರ್ಧನೆ ಮಾಡಬೇಕು ಅಂದ್ರೆ ಅವಾಗ ಹಣಕಾಸಿನ ಒಂದು ಸಹಾಯವನ್ನ ನೀಡಿರ್ತೇವೆ. ಆ ಹಣಕಾಸಿನ ವ್ಯವಹಾರ ಬಂದಾಗ ಆ ಹಣಕಾಸಿನ ಒಂದು ನಿಯಂತ್ರಣ ಮಾಡಬೇಕಾಗಿರುತ್ತೆ, ಅದರದ್ದು ಮೇಲ್ವಿಚಾರಣೆ ಮಾಡಬೇಕಾಗಿರುತ್ತೆ. ಯಾವುದೇ ಒಂದು FPO ಅದು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ಯಾ ಅಂದ್ರೆ ಅವರು ಏನು ಪ್ಲಾನ್ ಮಾಡ್ಕೊಂಡು FPOನ ಸ್ಟಾರ್ಟ್ ಮಾಡಿದ್ರು. ಈಗ ಕೆಲವೊಂದು FPOಗಳಲ್ಲಿ ಅವರು ಮೌಲ್ಯವರ್ಧಿತ ಪದಾರ್ಥಗಳ ಒಂದು ಉತ್ಪಾದನೆ ಅಂತೇಳಿ ಅವ್ರದ್ದು ಮೂಲ ಧ್ಯೇಯ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ, ಪ್ರಾರಂಭ ಮಾಡಿರ್ತಾರೆ. ಆ ಹಂತದಲ್ಲಿ FPO ರಿಜಿಸ್ಟರ್ ಆಗಕ್ಕಿಂತ ಮುಂಚೆ ಪರಿಸ್ಥಿತಿ ಹೇಗಿತ್ತು, ಹೌದು ಈಗಿನ ಪರಿಸ್ಥಿತಿ ಎಫ್ಪಿಒ ರಿಜಿಸ್ಟರ್ ಆಗಿದ್ಮೇಲೆ ಹೇಗಿದೆ ಪರಿಸ್ಥಿತಿ ಅನ್ನೋದು, ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದ್ರೆ ಮಾತ್ರ ನಮ್ದು ಎಫ್ಪಿಒ ಮೂಲ ದೇಶ ಸಫಲ ಆಗಿದೆ ಅಂತ. ಈ ರೀತಿ ಸರ್ ನೋಡಿದಾಗ ನಾವು ಪ್ರತಿಯೊಬ್ಬ ಷೇರುದಾರರಿಗೆ ಖರ್ಚು ಮಾಡಿದಂತಹ ಮೊತ್ತಕ್ಕೆ ಎಷ್ಟು ಅವರಿಗೆ ಹಿಂದಿರುಗಿ ಬರ್ತಾ ಇದೆ ರಿಟರ್ನ್ಸ್, ಅಂದ್ರೆ ಈಗ 10 ಲಕ್ಷ ನಾವು ಎಫ್ಪಿಒ ದುಡ್ಡು ಖರ್ಚಾಗ್ತಾ ಇದೆ ಅಂದ್ರೆ ಅದಕ್ಕೆ ಎಷ್ಟು ಲಾಭ ಬರ್ತಾ ಇದೆ ಪ್ರತಿ ಶೇರ್ ಹೋಲ್ಡರ್ಗೆ, ಅದನ್ನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ ಸರ್. ಮೇಲ್ವಿಚಾರಣೆಯ ಒಂದು ಇದರಲ್ಲಿ 3 ಹಂತಗಳಲ್ಲಿ ಮೇಲ್ವಿಚಾರಣೆ ಆಗಬೇಕು. ಒಂದು ಹಂತ ಅಂದ್ರೆ ಅದು ಎಫ್ಪಿಒ ಹಂತದಲ್ಲೇ ಆಗಂತೆ. ಎಫ್ಪಿಒ ಹಂತದಲ್ಲಿ ಅಧ್ಯಕ್ಷರು ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಸಿಇಒ, ಇವರು ಮೊದಲ ಹಂತದಲ್ಲಿ ನೋಡ್ತಾರೆ. ಎರಡನೇ ಹಂತ ಬಂತು ಅಂದ್ರೆ ತೋಟಗಾರಿಕೆ ಇಲಾಖೆ ಮತ್ತೆ ಯಾವ ಇಲಾಖೆಯಿಂದ, ಕೃಷಿ ಇಲಾಖೆ ಅವರು ಫಂಡಿಂಗ್ ಮಾಡೋದಾದ್ರೆ ಕೃಷಿ ಇಲಾಖೆ ಅವರು ಅದನ್ನ ಎಫ್ಪಿಒದೊಂದು ಕಾರ್ಯಚಟುವಟಿಕೆಗಳನ್ನ ಅವರು ವೀಕ್ಷಣೆ ಮಾಡ್ತಾರೆ. ಮೂರನೇದಾಗಿ ಇಲಾಖೆಯ ವತಿಯಿಂದ ನಡೆಯುತ್ತೆ, ಅದು ಮೇನ್ ಫಂಡಿಂಗ್ ಮಾಡೋದು ಇಲಾಖೆ ಆಗಿರೋದ್ರಿಂದ ಅಲ್ಲಿಂದನು ಅದ್ರದ್ದು ಮೇಲ್ವಿಚಾರಣೆ ನಡೆಯುತ್ತೆ ಸರ್. ಈ ಎಲ್ಲ ಮೇಲ್ವಿಚಾರಣೆಗೆ ಹೇಗೆ ಈ ಒಂದು ಮೇಲ್ವಿಚಾರಣಾ ಸಂಸ್ಥೆ ಅಥವಾ ನೋಡಲ್ ಏಜೆನ್ಸಿ ಇರುತ್ತೋ ಅವ್ರು ಹೇಗೆ ಅದಕ್ಕೆ ನೆರವಾಗ್ತಾ ಹೋಗ್ತಾರೆ ಪ್ರತಿಯೊಂದು ಹಂತದಲ್ಲಿನು? ಈಗ ಬಾಡಿಗೆ ಆಧಾರಿತ ಸೇವೆಗಳು ಸ್ಟಾರ್ಟ್ ಆದಾಗಿಂದ, ಪ್ರಾರಂಭ ಆದಾಗಿಂದ ರೈತರಲ್ಲಿ ಏನ್ ಸುಧಾರಣೆ ಆಗ್ತಾ ಇದೆ, ಏನಿತ್ತು ಅಂದ್ರೆ ಸರ್, ಈಗ ಮೊದಲು ರಸಗೊಬ್ಬರ ಬೇಕು ಅಥವಾ ಅವರು ಉತ್ಪನ್ನವನ್ನು ಮಾರಬೇಕು ಅಂದ್ರೆ ಅವರು ತಗೊಂಬಂದು ಎಪಿಎಂಸಿಗಾಗಿರ್ಬೋದು ಅಥವಾ ಮಾರುಕಟ್ಟೆಯಿಂದನೇ ಅವರು ಗೊಬ್ಬರಗಳನ್ನ ತಗೊಂಡೋಗ್ಬೇಕಾಗಿರುತ್ತೆ. ಎಫ್ಪಿಒ ಒಂದು ರಿಜಿಸ್ಟರ್ ಆಗಿ ಅವರು ವ್ಯಾಪಾರದ ಪರವಾನಿಗೆ ಪಡ್ಕೊಂಡ್ಮೇಲೆ ಅವರಿಗೆ ಎಫ್ಪಿಒ ಮೂಲಕನೇ ಅವರಿಗೆ ಮಾರುಕಟ್ಟೆಗೆ ಅವಕಾಶ ಇರುತ್ತೆ. ಗೊಬ್ಬರಗಳಾಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು ಅದನ್ನ ಎಫ್ಪಿಒ ಮೂಲಕನೇ ಅವರು ಕೊಳ್ಬಹುದು. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ರೈತರಿಗೆ ಸಮಯಾವಕಾಶ ಉಳಿಯುತ್ತೆ, ಬೇರೆ ಚಟುವಟಿಕೆಗಳಿಗೆ ಅವರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ದಿನ ಬಂದು ಒಂದು ಚೀಲ ಗೊಬ್ಬರ ತಗೋಣೋದಕ್ಕಾಗಿ ಒಂದ್ ದಿನ ಎಲ್ಲ ಸಮಯಾವಕಾಶ ಉಳಿತಾ ಬರುತ್ತೆ. ಆ ರೀತಿ ಅದು ಮುಂಚಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಹೇಗಿದೆ, ಅವ್ರ ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆ ಆಗಿದೆ, ಇದನ್ನ ಅವರು ಕೂಲಂಕುಷವಾಗಿ ಸಿಇಒ ಮತ್ತೆ ಏನು ನಿಗದಿಪಡಿಸಿದ ಒಂದು ಫಾರ್ಮ್ಯಾಟ್ ಅಲ್ಲಿ ಅವರು ಚೆಕ್ ಮಾಡ್ತಾ ಬರ್ತಾರೆ ಸರ್. ಅದನ್ನು ಹೀಗೆ ಎಲ್ಲಾ ತರದ ಮೇಲ್ವಿಚಾರಣೆಯನ್ನು ಕೂಡ ಮಾಡ್ತಕ್ಕಂತಹ ಒಂದು ಸಾಧ್ಯತೆ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು. ಅವರು ಕೇವಲ ಎಫ್ಪಿಒ ಬೆಳವಣಿಗೆ ಬಗ್ಗೆ ಮಾತ್ರ ಗಮನ ಹರಿಸ್ತಾರೋ ಅಥವಾ ಈ ರೈತರ ಜೀವನ ಮಟ್ಟದಲ್ಲಿ ಏನ್ ಸುಧಾರಣೆ ಆಗಿದೆ, ಅವ್ರ ಚಟುವಟಿಕೆಯಲ್ಲಿ ಏನ್ ಸುಧಾರಣೆ ಆಗಿದೆ, ಅದನ್ನು ಕೂಡ ನೋಡ್ತಾ ಇರ್ತಾರ ಹೇಗೆ ಸರ್? ಮೂಲ ಉದ್ದೇಶನೇ ರೈತ ಜೀವನ ಸುಧಾರಣೆ, ಇಲ್ಲಿ ಅವರಿಗೆ ಕೆಲಸವನ್ನು ಸುಲಭ ಮಾಡಿಕೊಡ್ಬೇಕು ಮತ್ತೆ ಯಾವುದೇ ಒಂದು ಮಾರುಕಟ್ಟೆ ಆಗಿರ್ಲಿ ಅಥವಾ ಹೊಸ ತಂತ್ರಜ್ಞಾನಗಳನ್ನ ಅವರಿಗೆ ತಿಳಿಸೋದ್ ಮೂಲಕ ಅವರ ಜೀವನ ಮಟ್ಟ ಸುಧಾರಣೆ ಇದರ ಮೂಲ ಒಂದು ಉದ್ದೇಶ ಆಗಿದೆ. ರೈತರ ಆದಾಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರ ಆದಾಯ ಇಲ್ಲಿ ಡೈರೆಕ್ಟ್ ಆಗಿ ಆಗಲ್ಲ ಸರ್, ಈ ರೀತಿ ವಿಧಾನಗಳಿಂದ ಅವರು ಸಮಯಾವಕಾಶಗಳನ್ನ ಸುಮ್ಮನೆ ಇಲ್ಲಿ ಬಂದು ಇನ್ಪುಟ್ಗಳನ್ನ ತಗೊಳೋದಕ್ಕೆ ಅಥವಾ ಅವರಿಗೆ ಕೃಷಿ ಪರಿಕರಗಳನ್ನ ತಗೊಳೋದಕ್ಕೆ ಬೇಕಾಗಿರುವಂತಹ ಸಮಯ ಮತ್ತೆ ಅವರಿಗೆ ಸರಿಯಾದ ಒಂದು ಪರಿಕರಗಳು, ಈಗ ಹಲವಾರು ಸತಿ ಕಳಪೆ ರಸಗೊಬ್ಬರಗಳಾಗಿರ್ಬೋದು ಅಥವಾ ಕಳಪೆ ಬೀಜ ಆಗಿರ್ಬೋದು, ಇವ್ರದೇ ಸಂಸ್ಥೆ ಆಗಿರೋದ್ರಿಂದ ಬಂದಿರುವಂತಹ ರಸಗೊಬ್ಬರಗಳನ್ನ ಪರೀಕ್ಷೆ ಮಾಡಿಸ್ಬೋದು, ಬಂದಿರತಕ್ಕಂತಹ ಬೀಜಗಳನ್ನ ಇವರು ಪರೀಕ್ಷೆ ಮಾಡಿಸ್ಕೋಬಹುದು. ಎಲ್ಲಾ ಒಂದು ನಿಯಂತ್ರಣ ಎಫ್ಪಿಒದ ಆಗಿರೋದ್ರಿಂದ ಈ ರೀತಿಯಾಗಿ ಅವ್ರ ಜೀವನ ಸುಧಾರಣೆ ಮಾಡಬೇಕು ಅಂತೇಳಿ ಇದು ಮೂಲ ಉದ್ದೇಶ. ಇದನ್ನು ಕೂಡ ಅಸೆಸ್ ಮಾಡ್ತಾರೆ ಮೇಲ್ವಿಚಾರಕ ಸಂಸ್ಥೆಯವರು, ಏನು ಬದಲಾವಣೆಗಳಾಗ್ತಾ ಇದೆ, ಇಳುವರಿಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ತಲಾದಾಯ ಹೇಗೆ ಜಾಸ್ತಿ ಆಗ್ತದೆ, ಇದೊಂದು ಪ್ರತಿಯೊಂದು ವರದಿಯನ್ನ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ. ಕೊಟ್ಟಿರ್ತಕ್ಕಂತಹ ಸರ್ಕಾರದಿಂದ ಬಂದಿರ್ತಕ್ಕಂತ ಅನುದಾನ ಅಲ್ಲೇನೆ ಖರ್ಚಾಗ್ತಿದೆಯಾ ಅಥವಾ ಎಷ್ಟು ಮಟ್ಟಿಗೆ ಖರ್ಚಾಗ್ತಾ ಇದೆ. ಹಲವಾರು ಬಾರಿ ಸಾಕಷ್ಟು ಅನುದಾನ ಇರುತ್ತೆ, ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರಲ್ಲ, ಅವರಿಗೆ ಯಾವ ರೀತಿ ವ್ಯವಹಾರಿಕ ಬಂಡವಾಳನ ಹೂಡಬೇಕು ಅನ್ನೋದು ಗೊತ್ತಿರಲ್ಲ. ಅಂತ ಸಮಯದಲ್ಲಿ ಮೇಲ್ವಿಚಾರಕ ಸಂಸ್ಥೆದು ಅವರು ಮುಂದೆ ಬಂದ್ಬಿಟ್ಟು ಅವರಿಗೆ ಪ್ಲಾನ್ ಮಾಡ್ಕೊಡೋದಾಗಿರ್ಬೋದು ಅಥವಾ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಸಮಸ್ಯೆಗಳನ್ನ ಗುರುತಿಸ್ಕೊಳಕ್ಕೋಸ್ಕರ ಮೇಲ್ವಿಚಾರಣೆ ಅನ್ನೋದು ಅವ್ರು ಮಾಡ್ತಾರೆ. ಯಾವುದೇ ಒಂದು ಎಫ್ಪಿಒ ಪ್ರಾರಂಭ ಆದ್ಮೇಲೆ ಅದು ಲಾಭದಾಯಕವಾಗಿ ಮುನ್ನಡೆಸಲಿಕ್ಕೆ ಅದರಲ್ಲಿ ಈ ಒಂದು ಮೇಲ್ವಿಚಾರಣಾ ಸಂಸ್ಥೆಯ ಪಾತ್ರ ಎಷ್ಟಿರುತ್ತೆ? ಈಗ ನಾವು ಆಲ್ರೆಡಿ ಮಾತಾಡಿದಂಗೆ ಸರ್, ಅದರದ್ದು ಪ್ರತಿ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನಾವು ಏನು ಕಾಸ್ಟ್ ಬೆನಿಫಿಟ್ ರೇಷ್ಯೋ ಅಂತೀವಿ, ಅದನ್ನ ಅವರು ಪ್ರತಿ ವರ್ಷ ನಮ್ಮಲ್ಲಿ ಆಡಿಟ್ ಮಾಡುವಾಗ ಒಂದು ವರ್ಷದಲ್ಲಿ ಎಷ್ಟು ಖರ್ಚಾಗಿದೆ, ಅದಕ್ಕೆ ಎಷ್ಟು ಇನ್ಕಮ್ ಬಂದಿದೆ, ಪ್ರತಿಯೊಬ್ಬ ಶೇರ್ ಹೋಲ್ಡರಿಗೂ ಈಗ 1 ರೂಪಾಯಿ ಖರ್ಚು ಮಾಡಿದ್ರೆ ಪ್ರತಿಯೊಬ್ಬ ಶೇರ್ ಹೋಲ್ಡರ್ ಲೆಕ್ಕ ಹಾಕ್ತಾರೆ ಸರ್, ಅದರಲ್ಲಿ 1 ರೂಪಾಯಿ ನಾವು ಖರ್ಚು ಮಾಡಿದಾಗ ಎಷ್ಟು ರೂಪಾಯಿ ರಿಟರ್ನ್ ಬಂದಿದೆ, 1 ರೂಪಾಯಿಗೆ ಎಷ್ಟು ರೂಪಾಯಿ ರಿಟರ್ನ್ ಬಂದಿದೆ ಅನ್ನೋದು ಆರ್ಥಿಕವಾಗಿ ನಮಗೆ ಎಷ್ಟು ಮುಂದುವರೆದಿದೆ ಅನ್ನೋದು ಮೇಲ್ವಿಚಾರಣಾ ಸಂಸ್ಥೆಗಳು ಮಾಡ್ತಾರೆ. ಮತ್ತೆ ಇವ್ರದ್ದು ನಡೀತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನಾಗಿ ಏನಾದ್ರು ಸಹಕಾರ ಬೇಕು ಅಂದ್ರೆ ಅಥವಾ ಈಗ ಮಾಡ್ತಿರಕ್ಕಂತ ಕಾರ್ಯದಲ್ಲಿ ಈಗ ತುರ್ತು ಬದಲಾವಣೆ ಬೇಕಾಗಿದೆ ಅಂದ್ರೆ ಅದ್ರದ್ದೊಂದು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕೂಡ ಮೇಲ್ಮಟ್ಟಕ್ಕೆ ಸಂಬಂಧಪಟ್ಟವರನ್ನ ಚರ್ಚಿಸಿ ಅದಕ್ಕೆ ಹೊಸದಾಗಿ ಅವರು ಕಾರ್ಯ ಸಾಧುವಂಗೆ ಮಾಡುವಂಗ ಅಂತ ಕರ್ತವ್ಯ ಅವ್ರದೇ ಇರುತ್ತೆ, ಮೇಲ್ವಿಚಾರಣಾ ಸಮಿತಿ ಅವ್ರದೇ ಇರುತ್ತೆ. ಅಂತಂದ್ರೆ ಇಲ್ಲಿ ಎಫ್ ಪಿ ಓಗೆ ಸಂಬಂಧಪಟ್ಟ ಹಾಗೆ ಏನು ಮಾರ್ಗದರ್ಶನ ಇರುತ್ತೋ ಅಥವಾ ಅದರ ನೀತಿಗಳೇನಿರುತ್ತೋ ಅದೆಲ್ಲೂ ಕೂಡ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಂಡು ಹೋಗುವ ಅಂತ ಸಾಧ್ಯತೆಯನ್ನು ಕೂಡ ಈ ಒಂದು ಮೇಲ್ವಿಚಾರಣಾ ಸಮಿತಿಗೆ ಇರುತ್ತಾ ಹೇಗೆ? ಪ್ರತಿಯೊಂದು ಹಂತದಲ್ಲಿ ಸರ್, ನಾವು ಮುಂಚೆನೆ ವಿಚಾರಣೆ ಮಾಡಿದಂತೆ ಮೂರು ಹಂತಗಳಲ್ಲೂ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರನ್ನು ಕೂಡ ನೋಡ್ಬೇಕಾಗುತ್ತೆ ಇದರಲ್ಲಿ. ಅವರನ್ನು ಪ್ರತಿಯೊಂದು ಒಂದು ತಿಂಗಳಿಗೊಮ್ಮೆ ಅವರು ಸಭೆಯನ್ನು ಕರೆದು ಸಭೆಯಲ್ಲಿ ಏನು ಆ ತಿಂಗಳಿಗೆ ಏನ್ ನಿರ್ಣಯಗಳು ತಗೋಬೇಕು, ಯಾವ ರೀತಿ ನಿರ್ಣಯಗಳು ತಗೋಬೇಕು, ಮತ್ತೆ ಮೂಲೋದ್ದೇಶವನ್ನ ದಾಟಿ ಬೇರೆ ಏನಾದ್ರು ಮಾಡ್ತಿದಾರಾ ರೈತ ಉತ್ಪಾದಕ ಸಂಸ್ಥೆಯಿಂದ, ಉದ್ದೇಶಕ್ಕೆ ಅನುಗುಣವಾಗಿ ಕೆಲಸ ಆಗ್ತಿದೆ ಅನ್ನೋದು ಪ್ರಥಮ ಹಂತದಲ್ಲಿ ಅವರು ಪರಿಶೀಲನೆ ಮಾಡ್ತಾರೆ. ನಮ್ಮ ಇಲಾಖೆಯ ಹಂತದಲ್ಲೂ ಕೂಡ ಪ್ರತಿ ಬಾರಿ ಅವರಿಗೆ ಕಚೇರಿಗೆ ಭೇಟಿ ಕೊಟ್ಟು ಅವರು ಕರೆದಂತಹ ಮೀಟಿಂಗ್ ಸಭೆಗಳಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಹಾಜರಾಗಿ ಅದರ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇರ್ತೀವಿ. ಪ್ರತಿ ವರ್ಷ ನಮಗೆ ಅದರದ್ದು ಏನು ಅನುದಾನ ಬಿಡುಗಡೆ ಆಗಿರುತ್ತೆ ಸರ್ಕಾರ ವತಿಯಿಂದ, ಅದಕ್ಕೆ ನಾವು ಆಡಿಟ್ ಅನ್ನ ನಮ್ಮ ಇಲಾಖೆ ಕಡೆಯಿಂದ ಮತ್ತೆ ಅವರು ಸೆಪರೇಟ್ ಆಗಿ ಅವರು ಕೂಡ ಆಡಿಟ್ ಅನ್ನ ಮಾಡಿ ವರದಿಗಳನ್ನ ಮೇಲ್ವಿಚಾರಣೆಗೆ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಉದ್ದೇಶಗಳಿಗೆ ಬಿಟ್ಟು ಬೇರೆ ಉದ್ದೇಶಗಳಲ್ಲಿ ಇದು ಪಾತ್ರ ವಹಿಸದಂತೆ ಅಗತ್ಯ ಕ್ರಮಗಳನ್ನ ಮೂರು ಹಂತಗಳಲ್ಲಿ ತಗೊಳ್ಳೋದು ಅತ್ಯವಶ್ಯಕ ಆಗಿರುತ್ತೆ. ಈಗ ಮೇಲ್ವಿಚಾರಣೆ ಅಂತ ಅಂದಾಗ ಕೆಲವು ಸಾರಿ ಅಲ್ಲೂ ಕೂಡ ಹಸ್ತಕ್ಷೇಪಗಳಾಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಇವರೇನಾದ್ರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಥವಾ ಬೇರೆ ತರದಲ್ಲಿ ನೋಡ್ತಾ ಇದಾರೆ ಅಂತ ಅಂದ್ರೆ ಏನ್ ಮಾಡಬಹುದು ಎಫ್ ಪಿ ಓಗೆ ಸಂಬಂಧಪಟ್ಟವರು? ಸರ್, ಈಗ ಪ್ರತಿಯೊಂದು ಇದರಲ್ಲಿ ಏನು ಅವರ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಏನು ನಿರ್ಣಯಗಳಾಗುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೆ ಅವರು ತಗೊಂಡಿದ್ದ ನಿರ್ಧಾರಗಳು, ವಾರ್ಷಿಕ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತವೆ ಅವಾಗ ಅವು ನಿರ್ಧಾರ ಆಗುತ್ತೆ. ಅದನ್ನ ಮೇಲ್ಮಟ್ಟಕ್ಕೆ ತಂದಾಗ ಯಾರಿಂದ ಸಮಸ್ಯೆ ಆಗಿದೆ ಅನ್ನೋದು ಅವರ ಹಂತದಲ್ಲೇ ಬಗೆಹರಿಸ್ಕೊಳಕ್ ಆಗಿಲ್ಲ ಅಂದ್ರೆ ಇಲಾಖೆಯ ಹಂತದಕ್ಕೆ ತಂದಾಗ ಇಲಾಖೆಯ ಹಂತದಲ್ಲಿ ಅದನ್ನ ನಾವು ಸೂಕ್ತ ಒಂದು ಮಾರ್ಗದರ್ಶನ ಅವರಿಗೆ ಎಫ್ ಪಿ ಓದವರಿಗೆ ನೀಡ್ತೀವಿ ಸರ್. ಇದಿಷ್ಟು ಈ ಒಂದು ಮೇಲ್ವಿಚಾರಣಾ ಸಂಸ್ಥೆ ಏನಿರುತ್ತೋ ಇವರು ಈ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಮೇಲ್ವಿಚಾರಣೆಯನ್ನ ಮಾಡಬಹುದಾಗಿರುತ್ತೆ. ಅಂತಿಮವಾಗಿ ಈ ಒಂದು ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವುದೇ ಒಂದು ಹಣಕಾಸಿನ ವ್ಯವಹಾರ ನಡೆಯುವಂತ ಸ್ಥಳಗಳಲ್ಲಿ ಮತ್ತೆ ಯಾವುದೇ ಒಂದು ಇತರ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡುವಂತ ಸಮಯದಲ್ಲಿ ನಮಗೆ ಹಣದ ಒಂದು ವ್ಯಪಗತ ಆಗೋದಾಗಿರ್ಬೋದು ಅಥವಾ ಒಂದು ಹಂತದಲ್ಲಿ ಹಣ ಇದ್ರೂ ಉತ್ತಮವಾದ ಕೆಲಸ ಮಾಡಕ್ಕಾಗ್ದಲೆ, ಈಗ ಜ್ಞಾನದ ಕೊರತೆಯಿಂದಾಗಿ ಅಥವಾ ವಿಶೇಷವಾಗಿ ಅದ್ರದ್ದೇನು ಮಾಹಿತಿ ಇಲ್ಲದೆ ಇರುವಂತ ಸಮಯದಲ್ಲಿ ಬಿಡುಗಡೆ ಆಗಿದ ಹಣಕ್ಕೆ ತಕ್ಕಂಗೆ ಅದು ಹಣನ ಖರ್ಚು ಮಾಡಕ್ ಆಗ್ದಲೇ ಇರ್ತಕ್ಕಂಥದ್ದು, ಮತ್ತೆ ಯಾವ ರೀತಿ ಸಮರ್ಪಕವಾಗಿ ಬರೀ ನಾವು ಮಾರುಕಟ್ಟೆಗಷ್ಟೇ ನಾವು ಸೀಮಿತವಾಗಿ ಬಂಡವಾಳ ಬಂದಿರೋದನ್ನೆಲ್ಲ ಆ ಕಡೆ ಕೊಡೋದ ಅಥವಾ ಬೇರೆ ಬೇರೆ ಹಲವು ಬಂದಿರುವಂತ, ಈಗ ಒಂದು ಸಪೋಸ್ ಒಂದು ರೈತ ಉತ್ಪಾದಕ ಸಂಸ್ಥೆಗೆ 10 ಲಕ್ಷ ಅವ್ರ ಹತ್ರ ವ್ಯಾವಹಾರಿಕ ಬಂಡವಾಳ ಇದೆ ಅಂದ್ರೆ, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆ ಒಳ್ಳೆ ಪ್ಲಾನ್ ಇಲ್ಲದೆ ಇದ್ದಾಗ 10 ಲಕ್ಷವನ್ನು ಒಂದೇ ಕಡೆ ಹೂಡಿಕೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಮಗೆ ಅದರಿಂದ ಅದು ಕರೆಕ್ಟ್ ಆಗಿದ್ರೆ ಎಫ್ ಪಿ ಓಗೆ ಲಾಭ ಆಗುತ್ತೆ. ಅದನ್ನ ಯಾವ ರೀತಿ ಸೂಕ್ತವಾಗಿ ವಿಂಗಡಿಸೋದಾಗಿರ್ಬೋದು, ಒಂದು ಮಾರುಕಟ್ಟೆಗೆ ಒಂದಿಷ್ಟು ದುಡ್ಡು, ಮತ್ತೆ ಇನ್ನೊಂದು ಬೇರೆ ಚಟುವಟಿಕೆಗಳಿಗಾಗಿ ಇಷ್ಟು ದುಡ್ಡು, ಮತ್ತೆ ಬಾಡಿಗೆ ಆಧಾರಿತ ಸೇವೆಗಳಿಗೆ ಇಷ್ಟು ದುಡ್ಡು, ಆ ರೀತಿ ಡಿವೈಡ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ಕೊಳೋದ್ರಿಂದ ಅದು ನಿಮಗೆ ಸಫಲ ಆಗುತ್ತೆ ಅಂತ ರೈತ ಉತ್ಪಾದಕ ಸಂಸ್ಥೆ. ಈ ನಿಟ್ಟಿನಲ್ಲಿ ಅದು ಮೂಲ ಉದ್ದೇಶ ಅದು ಸಾಕಾರ ಆಗಬೇಕು ಅಂದ್ರೆ ಪ್ರತಿ ಹಂತದಲ್ಲೂ ಅದು ಮೇಲ್ವಿಚಾರಣೆ ಅಗತ್ಯ ಇರುತ್ತೆ. ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ದೂರವಾಣಿ ಮೂಲಕ ನಮ್ಮನ್ನ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 7760255219. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7760255219. ಒಳ್ಳೆದು ನಿತಿನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗಳ ಮೇಲ್ವಿಚಾರಣೆ. ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ. ರೈತ ಬಂಧುವರೇ, ನಮ್ಮ ಇಂದಿನ ಕೃಷಿಕರಿಗೆ ಮಾಹಿತಿಯಲ್ಲಿ ಧಾನ್ಯ ಸಂಗ್ರಹಣೆಯಲ್ಲಿ ಗಮನಿಸಬೇಕಾದಂತಹ ಕೆಲವೊಂದು ಅಂಶಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಮಣ್ಣು ಪರೀಕ್ಷೆ ಅಂತಂದ್ರೆ ಏನು, ಅದರ ಪ್ರಾಮುಖ್ಯತೆ ಎಷ್ಟು, ಅಲ್ಲದೆ ಮಣ್ಣು ಮಾದರಿಯನ್ನ ಸಂಗ್ರಹಿಸುವ ಕ್ರಮಗಳು ಏನೇನು ಅಂಥೇಳಿ ಇವತ್ತಿನ ಕೃಷಿಕರಿಗೆ ಮಾಹಿತಿಯಲ್ಲಿ ಗಮನಿಸೋಣ. ಬನ್ನಿ, ಈಗ ಮೊದಲಿಗೆ ಧಾನ್ಯ ಸಂಗ್ರಹಣೆಯಲ್ಲಿ ಏನೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂಥೇಳಿ ನೋಡೋಣ. ಸಾಮಾನ್ಯವಾಗಿ ರೈತರು ಕೀಟನಾಶಕಗಳನ್ನು ಉಪಯೋಗಿಸಿ ಧಾನ್ಯ ಸಂಗ್ರಹಣೆಯನ್ನು ಮಾಡುವುದು ವಾಡಿಕೆ. ಆದರೆ ಕೆಲವು ಸುಧಾರಿತ ಕ್ರಮಗಳಿಂದ ಕಡಿಮೆ ಖರ್ಚಿನಲ್ಲಿ ಅಥವಾ ಖರ್ಚಿಲ್ಲದೆ ದಾಸ್ತಾನನ್ನು ಮಾಡುವುದು ಬಹುಮುಖ್ಯ. ಆ ಕುರಿತಂತಹ ಅಂಶಗಳು ಹೇಗಿದೆ ಗಮನಿಸಿಕೊಳ್ಳಿ. ಸಂಗ್ರಹಿಸಿದಂತಹ ಧಾನ್ಯದ ನಿಟ್ಟಿನ ಮೇಲಾಗಲಿ ಅಥವಾ ಸೂರಿನಿಂದ ಅಥವಾ ಪಕ್ಕದ ಗೋಡೆಗಳಿಂದ ನೀರು ಇಲ್ಲವೇ ತೇವಾಂಶ ಧಾನ್ಯಗಳಿಗೆ ತಗುಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಧಾನ್ಯ ಸಂಗ್ರಹಣಾ ಕೊಠಡಿಯಲ್ಲಿ ಬಿರುಕು ಅಥವಾ ರಂಧ್ರಗಳನ್ನು ಸಿಮೆಂಟಿನಿಂದ ಮುಚ್ಚಬೇಕು. ಗೋಡೆಗಳಿಗೆ ಸುಣ್ಣ ಬಳಿದು ಶುಚಿಯಾಗಿಡಬೇಕು ಮತ್ತು 5% ಮೆಲಾಥಿಯಾನ್ ಪುಡಿಯನ್ನ ಗೋಡೆ, ಮಾಳಿಗೆ ಹಾಗೂ ನೆಲಕ್ಕೆ ಸಿಂಪರಣೆಯನ್ನ ಮಾಡಬೇಕು. ಒಕ್ಕಣೆ ಮಾಡಿದ ನಂತರ ಕಾಳನ್ನು ಗಾಳಿಗೆ ತೂರಿ ಸ್ವಚ್ಛಪಡಿಸಿ ತೀಕ್ಷ್ಣವಲ್ಲದ ಬಿಸಿಲಿನಲ್ಲಿ ತೇವಾಂಶವನ್ನ 10% ಕಡಿಮೆ ಇರುವಂತೆ ಒಣಗಿಸಬೇಕು. ಕಾಳಿನಲ್ಲಿರುವ ಕಸಕಡ್ಡಿಗಳನ್ನು ತೆಗೆದು ನಂತರ ಅದನ್ನು ತುಂಬಿಸಿಡಬೇಕು. ಬೀಜಗಳನ್ನು ಸಹ ಸರಿಯಾಗಿ ನಿಟ್ಟುಗಳಲ್ಲಿ ಕಟ್ಟಿಗೆ ಅಥವಾ ಅಟ್ಟಣಿಗೆ ಇಲ್ಲವೇ ಚಾಪೆಯ ಪದರುಗಳ ಮೇಲೆ ಜೋಡಿಸಬೇಕು. ಇದರಿಂದ ನೆಲದ ಮೂಲಕ ಧಾನ್ಯಗಳಿಗೆ ತಗಲುವ ತೇವಾಂಶವನ್ನು ತಡೆಗಟ್ಟಬಹುದು. ಪೀಡನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಪ್ರತ್ಯೇಕವಾಗಿ ದಾಸ್ತಾನು ಮಾಡಬೇಕು. ಧಾನ್ಯಗಳನ್ನು ಉಗ್ರಾಣಕ್ಕೆ ಸಾಗಿಸುವ ಮುನ್ನ ಕೆಲವು ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲಿಗೆ ಉಗ್ರಾಣವನ್ನ ಶುಚಿಯಾಗಿ ಇಟ್ಕೊಳ್ಬೇಕು. ಧೂಪ ಹಾಕಬೇಕಾದ್ರೆ ಉಗ್ರಾಣದೊಳಗೆ ಗಾಳಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಹಸಿ ಧಾನ್ಯವನ್ನ ತುಂಬಬಾರದು. ಹರಿದಿರುವ ಗೋಣಿ ಚೀಲಗಳನ್ನು ಧಾನ್ಯ ತುಂಬಲು ಬಳಸಬಾರದು. ಧಾನ್ಯಗಳನ್ನು ರಾಶಿ ಹಾಕಬಾರದು. ನೆಲದ ಮೇಲೆ ಚೆಲ್ಲಾಡಬಾರದು. ಜನರು ವಾಸಿಸುವ ಮನೆಗಳಲ್ಲಿ ಇರುವ ಕಣಜ ಇತ್ಯಾದಿಗಳಲ್ಲಿ ಧಾನ್ಯ ಸಂಗ್ರಹಿಸುವಾಗ ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಿ ಧೂಪ ಹಾಕುವ ಬದಲಾಗಿ ಇಡಿಬಿ ನಳಿಕೆಯಿಂದ ಧೂಪೀಕರಿಸುವುದು ಉತ್ತಮ. ಗಮನಿಸಿಕೊಳ್ಳಿ, ಮನೆಯಲ್ಲಿ ಇರುವಂತಹ ಕಣಜದಲ್ಲಿ ನಾವು ಧಾನ್ಯವನ್ನು ಸಂಗ್ರಹಿಸಿ ಇಡಬೇಕು ಅನ್ನೋದಾದರೆ ಅಲ್ಯೂಮಿನಿಯಂ ಫಾಸ್ಫೇಟ್ನಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಬಾರದು. ಇದರ ಬದಲಾಗಿ ಇಡಿಬಿ ನಳಿಕೆಯಿಂದ ಧೂಪೀಕರಿಸುವುದು ಉತ್ತಮ. ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಧಾನ್ಯಗಳನ್ನು ಬಹುಕಾಲದವರೆಗೆ ಸಂರಕ್ಷಿಸಬಹುದು. ಮನುಷ್ಯರು ಇಲ್ಲವೇ ಪ್ರಾಣಿಗಳಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಈ ರೀತಿ ಸಂಗ್ರಹಣೆ ಮಾಡೋದ್ರಿಂದ ಉಂಟಾಗೋದಿಲ್ಲ. ಕೃಷಿಕ ಮಿತ್ರರೇ, ಧಾನ್ಯ ಸಂಗ್ರಹಣೆಯಲ್ಲಿ ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ಉತ್ತಮವಾಗಿ ಸಂಗ್ರಹಣೆ ಮಾಡಬಹುದು ಅನ್ನೋ ವಿಚಾರಗಳನ್ನು ತಿಳ್ಕೊಂಡಲ್ಲ. ಬನ್ನಿ, ಈಗ ಮಣ್ಣು ಪರೀಕ್ಷೆ ಮತ್ತು ಅದರ ಪ್ರಾಮುಖ್ಯತೆ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಾವು ಇಡುವಂತಹ ಬೆಳೆಯಿಂದ ಅಧಿಕ ಉತ್ಪಾದನೆಯನ್ನು ಪಡೆಯುವ ಉದ್ದೇಶದಿಂದ ಕೃಷಿ ಕ್ಷೇತ್ರದಲ್ಲಿ ಉಂಟಾದ ನಿರಂತರ ಸಂಶೋಧನೆಗಳ ಫಲಶೃತಿಯಾಗಿ ಬಳಕೆಗೆ ಬಂದ ಸುಧಾರಿತ ತಳಿಗಳಿಗಾಗಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಭಾರದಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯು ಗಣನೀಯವಾಗಿ ಕಡಿಮೆ ಆದ್ದರಿಂದ ಮಣ್ಣಿನಲ್ಲಿ ಕೆಲವು ನ್ಯೂನ್ಯತೆಗಳು ಕಂಡುಬರುತ್ತವೆ. ಹಾಗೆಯೇ ಸಾಮಾನ್ಯವಾಗಿ ನಾವು ಇಡುವ ಪ್ರತಿ ಬೆಳೆಯಿಂದ ಬೆಳೆಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ಪ್ರತಿ 3 ವರ್ಷಗಳಿಗೆ ಒಮ್ಮೆ ಮಣ್ಣು ಪರೀಕ್ಷೆಯನ್ನ ಮಾಡಿಸುವುದು ಅತ್ಯಗತ್ಯ. ರೈತ ಬಾಂಧವರೇ ಗಮನಿಸಿಕೊಳ್ಳಿ, ಪ್ರತಿ 3 ವರ್ಷಕ್ಕೆ ಒಮ್ಮೆಯಾದರೂ ಮಣ್ಣು ಪರೀಕ್ಷೆಯನ್ನ ಮಾಡಿಸುವುದು ಬಹಳ ಒಳ್ಳೆಯದು. ಈ ರೀತಿ ಮಣ್ಣು ಪರೀಕ್ಷೆಯನ್ನ ಮಾಡಿಸೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಅನ್ನೋದನ್ನ ನೋಡಿದಾಗ, ಮಣ್ಣನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದರಿಂದ ಮಣ್ಣಿನಲ್ಲಿ ಸಸ್ಯ ಪೋಷಕಾಂಶಗಳ ಇರುವಿಕೆ ಪ್ರಮಾಣ ಅಷ್ಟೇ ಅಲ್ಲದೆ ಮಣ್ಣಿನಲ್ಲಾಗಿರುವ ಇತರೆ ಲೋಪದೋಷಗಳನ್ನು ಅರಿತು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು. ಮಣ್ಣಿನ ಫಲವತ್ತತೆಯನ್ನು ತಿಳಿದುಕೊಂಡು ಸಾವಯವ ಇಲ್ಲವೇ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗೆ ತಕ್ಕಂತೆ ಒದಗಿಸಬಹುದು. ಯಾವ ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆಯಬಹುದು ಅನ್ನೋದನ್ನು ತಿಳ್ಕೊಳ್ಬಹುದು. ಬೆಳೆಯ ಅವಶ್ಯಕತೆಗೆ ತಕ್ಕಂತೆ ನಿಖರವಾದ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಒದಗಿಸಲು ಸಹಾಯ ಆಗೋದಲ್ಲದೆ ಉಳಿತಾಯವನ್ನು ಕೂಡ ಸಾಧಿಸಬಹುದು. ಇನ್ನು ಮಣ್ಣನ್ನು ಸಕಾಲಿಕವಾಗಿ ಸುಧಾರಣೆ ಮಾಡುವುದಕ್ಕೂ ಅಗತ್ಯ ಮಾಹಿತಿ ದೊರಕುತ್ತೆ. ಹಾಗಾದರೆ ಮಣ್ಣು ಮಾದರಿಗಳನ್ನು ಯಾವ ರೀತಿ ಸಂಗ್ರಹಿಸಬೇಕು ಅಂತಿದ್ದೀರಾ? ನೋಡಿ, ವಿಚಾರ ಹೀಗಿದೆ. 1 ಎಕರೆ ಪ್ರದೇಶದಲ್ಲಿರುವ ಮೇಲ್ಪದರಿನಲ್ಲಿರುವ 6 ಅಂಗುಲದಷ್ಟು ಮಣ್ಣು ಸುಮಾರು 10 ಲಕ್ಷ ಕೆಜಿಗಳಷ್ಟಿರುತ್ತೆ. ಆದ್ದರಿಂದ ಇದರಲ್ಲಿ ಮಣ್ಣು ಪರೀಕ್ಷೆಗೆ ಕೇವಲ 1/4 ಕೆಜಿಯಷ್ಟು ಮಣ್ಣು ಮಾದರಿಯನ್ನು ತೆಗೆದು ಪ್ರಯೋಗಾಲಯಕ್ಕೆ ಕಳುಹಿಸಬೇಕಾಗಿರುತ್ತೆ. ಅಲ್ಲದೆ ಮಣ್ಣಿನ ಬಣ್ಣ, ರಚನೆ, ಇಳಿಜಾರು, ಜಮೀನಿನ ತರಹೆ, ಬೆಳೆಯಬೇಕು ಅನ್ಕೊಂಡಿರುವ ಬೆಳೆಗಳ ಆಧಾರದ ಮೇಲೆ ಜಮೀನನ್ನ ವಿವಿಧ ಭಾಗಗಳನ್ನಾಗಿ ವಿಂಗಡಿಸಬೇಕು. ಹೀಗೆ ವಿಂಗಡಿಸಿದ ಜಮೀನಿನಿಂದ ಪ್ರತಿಯೊಂದು ಭಾಗದಿಂದಲೂ ಬೇರೆ ಬೇರೆಯಾಗಿ ಪ್ರಾತಿನಿಧಿಕ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಬೇಕು. ಒಂದು ಪ್ರಾತಿನಿಧಿಕ ಮಣ್ಣು ಮಾದರಿ ಅಂತಂದ್ರೆ ಪ್ರತಿಯೊಂದು ವರ್ಗದ ಜಮೀನಿನಿಂದ ವಿವಿಧ ಭಾಗಗಳಿಂದ 10-20 ಉಪ ಮಾದರಿಗಳನ್ನು ತೆಗಿಬೇಕಾಗತ್ತೆ. ಅದಕ್ಕಾಗಿ ಆಂಗ್ಲ ಭಾಷೆಯ ವಿ ಆಕಾರದಲ್ಲಿ 9 ಅಂಗುಲ ಆಳದವರೆಗೆ ಗುಳಿಯನ್ನ ತೋಡಿ ಅದರ ಒಂದು ಪಕ್ಕದಲ್ಲಿ ಸುಮಾರು 1 ಅಂಗುಲದಷ್ಟು ಗಾತ್ರದಲ್ಲಿ ಮೇಲಿನಿಂದ ತಳದವರೆಗೆ ಪೂರ್ತ ಮಣ್ಣನ್ನು ತೆಗೆದು ಸಂಗ್ರಹಿಸಿದ ಒಟ್ಟು ಮಣ್ಣನ್ನು ಒಂದುಗೂಡಿಸಿ ಚೆನ್ನಾಗಿ ಬೆರೆಸಿ ಸಮನಾಗಿ ಹರಡಿ ಅದರ ಮೇಲೆ ಪ್ಲಸ್ ಆಕಾರದಲ್ಲಿ ಗೆರೆಯನ್ನು ಎಳೆದು ಪರಸ್ಪರ ಎದುರಾಗಿರುವ 2 ಮೂಲಗಳ ಮಣ್ಣನ್ನು ಮತ್ತೆ ಬೆರೆಸಿಡಬೇಕು. ಉಳಿದೆರಡು ಭಾಗದ ಮಣ್ಣನ್ನು ಹೊರ ಚೆಲ್ಲಬಹುದು. ಹೀಗೆಯೇ ನಮಗೆ ಬೇಕಾಗುವ 1/4 ಕೆಜಿಯಷ್ಟು ಮಣ್ಣು ಉಳಿಯುವವರೆಗೂ ಪುನರಾವರ್ತನೆಯನ್ನ ಮಾಡ್ತಿರಬೇಕು. ಈ ರೀತಿ ತೆಗೆದಿಟ್ಟ 1/4 ಕೆಜಿ ಮಣ್ಣು ಆ ಭಾಗದ ಜಮೀನಿನ ನೈಜ ಪ್ರಾತಿನಿಧಿಕ ಮಣ್ಣು ಮಾದರಿ ಆಗಿರುತ್ತೆ. ಇಂತಹ ಮಣ್ಣು ಮಾದರಿಗಳನ್ನು ವಿಶ್ಲೇಷಣೆಗಾಗಿ ತಮ್ಮ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಸೂಕ್ತ ಮಾಹಿತಿಯೊಂದಿಗೆ ಕಳುಹಿಸಬೇಕು. ಈ ರೀತಿಯಲ್ಲಿ ಮಣ್ಣು ಮಾದರಿಗಳನ್ನು ತೆಗೆಯುವುದಕ್ಕೆ ತಮ್ಮ ಸಮೀಪದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳನ್ನು ತಪ್ಪದೇ ಭೇಟಿ ಮಾಡಿ ಅಲ್ಲಿನ ತಾಂತ್ರಿಕ ಸಿಬ್ಬಂದಿಯಿಂದ ಸೂಕ್ತ ನೆರವು ಮತ್ತು ಸಲಹೆಯನ್ನು ಪಡೆಯುವುದು ಬಹಳ ಒಳಿತು. ರೈತ ಬಂಧುವರೇ, ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ರೈತ ಬಂಧುವರೇ, ನಮ್ಮ ಇಂದಿನ ಕೃಷಿಕರಿಗೆ ಮಾಹಿತಿಯಲ್ಲಿ ಧಾನ್ಯ ಸಂಗ್ರಹಣೆಯಲ್ಲಿ ಗಮನಿಸಬೇಕಾದಂತಹ ಕೆಲವು ಅಂಶಗಳೇನು ಅನ್ನೋ ಕುರಿತಂತೆ ವಿಚಾರವನ್ನು ತಿಳ್ಕೊಂಡ್ರಿ. ಹಾಗೇನೆ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಅದನ್ನು ಸಂಗ್ರಹಿಸುವ ವಿಧಾನಗಳು ಹೇಗೆ ಅನ್ನುವ ಕುರಿತಂತೆ ವಿಚಾರಗಳು ಪ್ರಸಾರವಾಯಿತು. ಇದುವರೆಗೆ ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ ಪ್ರಸಾರವಾಯಿತು. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಬಂಟರಹಳ್ಳಿಯ ಪ್ರಗತಿಪರ ಕೃಷಿಕ ಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮತ್ತೊಮ್ಮೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜೂನ್ ತಿಂಗಳ ಪಡಿತರ ಆಹಾರ ಧಾನ್ಯಗಳ ವಿತರಣೆ ಕುರಿತು ಹಾಸನ ಜಿಲ್ಲೆಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪ ನಿರ್ದೇಶಕರಾದ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು

ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಇವಳು ಯಾರು ಬಲ್ಲೆಗೇನು, ಇವಳ ಹೆಸರ ಹೇಳಲೇನು, ಇವಳು ಯಾರು ಬಲ್ಲೆಗೇನು, ಇವಳು ಯಾರು ಬಲ್ಲೆಗೇನು,